ಓಡಿದನು ಮದನ, ನಾಚಿ ಓಡಿದನು ಮದನ, ಮದನ ಮದನ ನಾಚಿ ಓಡಿದನು ಮದನ. ನೋಡಿ ನಿನ್ನ ಈ ಸುಂದರ ಮದನ, ಮದನ ಮದನ ನಾಚಿ ಓಡಿದನು ಮದನ. ಸುರಲೋಕದ ಶಿಲ್ಪಿಯ ಕನಸೋ, ಹೊನ್ನಿನ ತಾವರ ಹೂವಿನ ಸೊಗಸೋ, ರಾಜ್ಯವ ಮಾಡುವ ಅರಸೋ, ನಿನ್ನ ನೋಡುವನ ನೋಡಿ ಕಾಡುವನ ಇವನ ಎದುರು ನಿಲ್ಲಲಾರೆ, ಇವನ ಎದುರು ನಿಲ್ಲಲಾರೆ ಎಂದು ಅರಿತು ಮೌನದಿಂದ ಮೆಲ್ಲಗೆ ನಾಚಿ ಓಡಿದನು ಮದನ. ಮದನ ನಾಚಿ ಓಡಿದನು ಮದನ.